ಒಂಬತ್ತನೇ ಪದ್ಯದಲ್ಲಿ ಅಂತಃಕರಣ ಶುದ್ಧಿ ಇಲ್ಲದೇ ಇದ್ದವನಿಗೆ ಬಾಹ್ಯ ಶುದ್ಧಿಯನ್ನು ಮಾಡಿದರೂ ಏನೂ ಪ್ರಯೋಜನ ಇಲ್ಲ, ಅದು ವ್ಯರ್ಥ ಅನ್ನೋದನ್ನು ತಿಳಿಸ್ತಾರೆ. ದೃಷ್ಟಾಂತಪೂರ್ವಕವಾಗಿ ಹೇಳ್ತಾರೆ. ಮಧ್ಯ ಬಾಂಡವ ದೇವ ನದಿಯೊಳ ಅದ್ದಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಗುವುದೇ? ಎಂದಿಗಾದರೂ ಹರಿಪದಾಬ್ಜಗಳ ಬುದ್ಧಿಪೂರ್ವಕ ವಧಿಸದ ಬಗೆ ವಿರುದ್ಧವೆನಿಸುವವೆಲ್ಲ ಕರ್ಮ ಸಮೃದ್ಧಿಗಳು ದುಃಖವನ್ನೇ ಕೊಡುತ್ತಿರುವುದು ಅಧಮ ಜೀವರಿಗೆ. ಕರ್ಮ ಸಮೃದ್ಧಿಗಳು ಅಂತ ಹೇಳಿದ್ರೆ ಪುಣ್ಯಕರ್ಮದಿಂದ ಜನ್ಯವಾಗಿರ್ತಕ್ಕಂಥ ಶುದ್ಧ ಅಥವಾ ಶುಭ ಫಲಗಳಿಗೆ ಕರ್ಮ ಸಮೃದ್ಧಿ ಅಂತ. ಪರಮಾತ್ಮನ ಪಾದಕಮಲಗಳ ಭಜನೆಯನ್ನು ಮಾಡದೇ ಇದ್ದವನಿಗೆ ಎಲ್ಲ ಕರ್ಮ ಸಮೃದ್ಧಿಗಳು ಕೂಡ ವಿರುದ್ಧ ಅಂತ ಅನಿಸುತ್ತೆ. ಯಾಕೆ ಅಂದರೆ ಎಂದಿಗಾದರೂ ಭಗವಂತನ ಪಾದಸ್ಮರಣೆಯನ್ನು ಮಾಡೇ ಇಲ್ಲ. ನಾಹಂಕರ್ತ ಹರಿಕರ್ತ ಅಂತ ಹೇಳದೆ ಬೇಕಾದಷ್ಟು ಉತ್ಕೃಷ್ಟ ಕರ್ಮಗಳನ್ನು ಮಾಡಿದರು, ಯಾಗ ಯಜ್ಞಾದಿಗಳು, ದಾನ, ಅಧ್ಯಯನ, ಹೀಗೆ ಎಲ್ಲ ಸಕಲ ಸಮೃದ್ಧಿಗಳು ಕೂಡ ವಿರುದ್ಧ ಅಂತಲೇ ಅನಿಸ್ಕೊಳ್ಳುತ್ತೆ. ಯಾಕೆ ಅಂದರೆ ಪರಮಾತ್ಮನನ್ನು ಭಕ್ತಿಪೂರ್ವಕವಾಗಿ ಸ್ತೋತ್ರಾದಿಗಳನ್ನು ಸ್ಮರಣಾದಿಗಳನ್ನು ಮಾಡದೇ ಇದ್ದಿದ್ದರಿಂದ. ಕರ್ಮ ಸಮೃದ್ಧಿಗಳು ಅಂದರೆ ಸಮಸ್ತ ಪುಣ್ಯಕರ್ಮಜನ್ಯವಾಗಿರ್ತಕ್ಕಂಥ ಶುಭ ಫಲಗಳು. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಮ್ ಅಂತ ಈ ಎಲ್ಲ ಕಾರ್ಯಗಳನ್ನು ಮಾಡೋದು ಅಂತಃಕರಣ ಶುದ್ಧಿಗಾಗಿ. ವೇದಾಧ್ಯಯನ, ಯಜ್ಞ, ತಪಸ್ಸು, ತೀರ್ಥಕ್ಷೇತ್ರ ಯಾತ್ರೆ, ಚತುರ್ಮಾಸಾದಿ ವ್ರತಗಳು, ವೈಶ್ವದೇವಾದಿ ಹೋಮಗಳು, ಪುಷ್ಕರಣಿ, ಬಾವಿ, ತಟಾಕ ಮೊದಲಾಗಿರ್ತಕ್ಕಂಥ ಜಲಾಶಯಗಳ ನಿರ್ಮಾಣ, ಈ ಎಲ್ಲ ಪುಣ್ಯಕರ್ಮಜನ್ಯವಾಗಿರ್ತಕ್ಕಂಥ ಎಲ್ಲ ಶುಭವೂ ಕೂಡ ಭಗವಂತನ ಸ್ಮರಣೆಯಿಂದ ಮಾತ್ರ ಪ್ರಾಪ್ತಿಯಾಗತ್ತೆ. ಅದನ್ನು ಬಿಟ್ಟು ಕೇವಲ ಡಾಂಬಿಕವಾಗಿ ಮಾಡಿದ್ರೆ ಅದು ಯಾವತ್ತೂ ನಮಗೆ ಶುಭ ಫಲವನ್ನು ಕೊಡೋದೇ ಇಲ್ಲ. ಪರಮಾತ್ಮನನ್ನು ಜ್ಞಾನ ಅನುಸಂಧಾನ ಸಹಿತವಾಗಿ ಭಕ್ತಿಯಿಂದ ಸ್ತೋತ್ರಾದಿಗಳನ್ನು ಮಾಡಿದ್ರೆ ಈ ಕರ್ಮ ಸಮೃದ್ಧಿ ಅನ್ನೋದು ಶುಭ ಅನಿಸತ್ತೆ, ಇಲ್ಲಾಂದರೆ ಎಲ್ಲವೂ ಕೂಡ ಅಶುದ್ಧಿ ಅಂಥೇಳಿ. ಅಂತಃಕರಣ ಶುದ್ಧಿ ಇಲ್ಲದೇ ಇದ್ದರೆ ಏನು ಮಾಡಿದರೂ ಕೂಡ ವ್ಯರ್ಥ ಅನ್ನೋದಕ್ಕೆ ಮಧ್ಯ ಬಾಂಡವ ದೇವ ನದಿಯೊಳಗೆ ಅದ್ದಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಗುವುದೇ ಎಂದಿಗಾದರೂ ಅಂತ ಪ್ರಶ್ನೆ ಕೇಳಿದೆ. ಮಧ್ಯ ತುಂಬಿರ್ತಕ್ಕಂಥ ಮಡಿಕೆಯನ್ನು ಗಂಗಾ ನದಿಯಲ್ಲೇ ನಿತ್ಯ ಅದ್ದಿ ಅದನ್ನು ಚೆನ್ನಾಗಿ ಶುದ್ಧೀಕರಣ ಮಾಡಿದರೂ ಕೂಡ ಅದು ಯಾವತ್ತಾರ ಶುದ್ಧ ಆಗತ್ತಾ, ಮಡಿಗೆ ಬರತ್ತಾ? ಎಂದಿಗಾದರೂ ಒಂದು ಪ್ರಶ್ನೆ ಮಾಡ್ತಾರೆ ಅಂದರೆ ಯಾವತ್ತೂ ಅದು ಶುದ್ಧ ಆಗೋ ಪ್ರಶ್ನೆನೇ ಇಲ್ಲ ಅಂತ. ಯಾಕಂದರೆ ಅದರೊಳಗೆ ದಿನ ಸಂಗ್ರಹ ಆಗ್ತಾ ಇರೋದು ಮಧ್ಯ ಸುರೆ ಅದರಿಂದ ಅಂತ. ಆ ರೀತಿಯಾಗಿ ಭಗವಂತನ ಸ್ಮರಣಾದಿಗಳನ್ನು ಸ್ತೋತ್ರಾದಿಗಳನ್ನು ಮಾಡದೇ ಇದ್ದವರು ನಿರಂತರವಾಗಿ ದುಃಖ ಭಾಗಿಗಳೇ ಆಗ್ತಾರೆ. ಅದೇ ಭಗವಂತನ ಸ್ಮರಣೆಯನ್ನು ಮಾಡೋದರಿಂದ ಅವರು ನಿತ್ಯಾನಂದಕ್ಕೆ ಭಾಗಿಗಳಾಗ್ತಾರೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದ್ ಆಚಾರ್ಯರನ್ನು ತಿಳಿಸ್ತಾರೆ, ಅನಾರಾಧಿತ ಗೋವಿಂದ ಏನರ ದುಃಖ ಭಾಗಿನಃ ಅಂತ. ಭಗವಂತನ ಆರಾಧನೆಯನ್ನು ಮಾಡದೆ ಬೇಕಾದಷ್ಟು ಉತ್ಕೃಷ್ಟ ಕರ್ಮಗಳನ್ನು ಮಾಡಿದರೂ ಕೂಡ ಏನರ ಅಂತಹ ಮನುಷ್ಯ ದುಃಖ ಭಾಗಿನಃ ದುಃಖದಲ್ಲಿ ಮುಳುಗ್ತಾನೆ. ಆರಾಧ್ಯ ವಾಸುದೇವಂ ಸ್ಯು ಭಗವಂತನನ್ನು ಜ್ಞಾನ ಅನುಸಂಧಾನಪೂರ್ವಕವಾಗಿ ಶ್ರದ್ಧೆಯಿಂದ ಆಚರಣೆ ಮಾಡಿದರೆ, ಆರಾಧನೆಗಳನ್ನು ಮಾಡಿದರೆ ನಿತ್ಯಾನಂದೈಕ ಭಾಗಿನಃ ಅಂದರೆ ಅವನು ಅವನ ಸ್ವರೂಪಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂಥ ಆನಂದವನ್ನು ಈ ಸ್ಮರಣಾದಿಗಳ ಸ್ತೋತ್ರಾದಿಗಳ ಫಲ ನಿಮಿತ್ತವಾಗಿ ಪಡಿತಾನೆ. ಅದಕ್ಕೆ ಉದಾಹರಣೆಯನ್ನು ಹೇಳ್ತಾರೆ. ಒಬ್ಬ ಚಕ್ರವರ್ತಿ ಪಟ್ಟಾಭಿಷಿಕ್ತನಾಗಿರ್ತಾನೆ, ಅವನ ಶರೀರದಲ್ಲಿ ಎಲ್ಲ ದೇವತೆಗಳು ಕೂಡ ಸನ್ನಿಹಿತರಾಗಿರ್ತಾರೆ. ಅದಕ್ಕೆ ಭಾಗವತ ಹೇಳುತ್ತೆ, ಸರ್ವದೇವ ಮಯೋನೃಪಃ, ಅವನು ಸರ್ವ ದೇವತೆಗಳಿಂದ ಕೂಡಿರ್ತಾನೆ ರಾಜ್ಯ, ಅವನಲ್ಲಿ ಅಂಥ ವಿಶೇಷ ಸನ್ನಿಧಾನ ಇರುತ್ತೆ ಅಂತ. ಇಲ್ಲಿ ವೇನರಾಜನನ್ನು ಭೃಗು ಮೊದಲಾಗಿರ್ತಕ್ಕಂಥ ಋಷಿಗಳು ಹೂಂಕಾರದಿಂದ ಸಂಹಾರ ಮಾಡಿದರು. ಅವನ ಶರೀರದಿಂದ ಮುಂದೆ ಪೃಥು ಚಕ್ರವರ್ತಿ ಹುಡ್ತಾನೆ. ಹೀಗೆ ಶರೀರ ಸರ್ವದೇವಮಯ ಅನ್ನೋದಾಗಲಿಲ್ಲ, ದುರ್ಜೀವನಾಗಿರ್ತಕ್ಕಂಥ ವೇನನಿಗೆ ಆತ್ಮಶುದ್ಧಿ ಅನ್ನೋದು ಪ್ರಾಪ್ತಿ ಆಗಲಿಲ್ಲ. ಯಾಕೆ ಅಂದರೆ ಅವನು ಯಾವತ್ತೂ ಭಗವಂತನ ಪಾದಕಮಲಗಳನ್ನು ಸ್ಮರಣಾದಿಗಳನ್ನು ಮಾಡಲೇ ಇಲ್ಲ. ಬರೇ ಮಾಡದೆ ಬಿಟ್ಟಿದ್ದು ಒಂದೇ ಅಪರಾಧ ಅಲ್ಲ, ಆ ವೇನ ತನ್ನ ಪಾದ ಸೇವೆಯನ್ನೇ ಮುನಿಗಳು ಮಾಡಲಿ ಅಂತ ಅಪೇಕ್ಷೆಯನ್ನು ಪಡ್ತಿದ್ದ. ಆದ್ದರಿಂದ ಅವನು ದುಃಖವಾಗಿಯಾದ. ಯಜ್ಞಯಾಗಾದಿಗಳನ್ನು ಸ್ವರ್ಗ ಸಾಧನ ಅಂತ ವೇದಗಳು ಹೇಳ್ತಾ ಇದೆ. ಆದರೆ ಯಾಗ ಮಾಡ್ತಕ್ಕಂಥ ಕರ್ತೃ ಏನಿದ್ದಾನೆ, ಪರಾಧೀನ ಕರ್ತೃ ಆಗಿರ್ತಕ್ಕಂಥ ಜೀವ, ಭಗವಂತನ ಸ್ಮರಣಾದಿಗಳನ್ನು ಸ್ತೋತ್ರಾದಿಗಳನ್ನು ಪಾದ ಸೇವೆ ಇತ್ಯಾದಿ ಯಾವುದೂ ಮಾಡದೇ ಇದ್ದಂಥ ವ್ಯಕ್ತಿಯಾಗಿದ್ದರೆ, ಕೇವಲ ಡಂಬಾಚಾರಕ್ಕೆ ಯಾಗ ಮಾಡಿದ ಅಂತಾದರೆ ಯಾಗ ಸ್ವರ್ಗ ಮೊದಲಾಗಿರ್ತಕ್ಕಂಥ ಉತ್ತಮ ಫಲವನ್ನು ಕೊಡೋದಿಲ್ಲ. ಅಷ್ಟೇ ಅಲ್ಲ, ಅದರ ಬದಲಾಗಿ ನರಕ ಫಲ ಬದಲಾದನ್ನೇ ಉಂಟು ಮಾಡತ್ತೆ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂದರೆ, ಜ್ಯೋತಿಷ್ಠೋಮ ಮೊದಲಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ಮಾಡಿ ಸ್ವರ್ಗವನ್ನು ಹೊಂದಿರಿ ಅಂತ ಹೇಳಿದ್ರೆ ಅದು ಉಪಲಕ್ಷಣೆಯ ಭಗವಂತನ ಸ್ಮರಣಾದಿಗಳ ಸಹಿತವಾಗಿ, ಪರಮಾತ್ಮನ ಪಾದಸೇವೆಯ ಸಹಿತವಾಗಿ ಯಜ್ಞ ಯಾಗಾದಿಗಳ ಅನುಷ್ಠಾನ ಅಂತ ಈ ರೀತಿಯಾಗಿ ಅರ್ಥ. ಅಭಕ್ತೋ ನಿರಯಮ್ಯಾತಿ ಸುಕರ್ಮಾಪಿ ನ ಸಂಶಯ. ಈಶದ್ ಭಕ್ತೋ ಭಗವತಿ ಸುಕರ್ಮ ಸ್ವರ್ಗಮೇಷತಿ. ಉದಾಹರಣೆಗೆ, ಪಶುವಿನ ಅಂಗಾಂಗಗಳನ್ನು ಅವನು ಹೇಗೆ ಅಗ್ನಿಯಲ್ಲಿ ಹಾಕಲಿಕ್ಕೆ ಕತ್ತರಿಸ್ತಾನೋ ಹಾಗೆ ಅವನ ಅಂಗಾಂಗಗಳನ್ನು ಯಮದೂತರು ನರಕದಲ್ಲಿ ಕತ್ತರಿಸ್ತಾರೆ. 28 ಮುಖ್ಯ ನರಕಗಳಲ್ಲಿ ಒಂದಾಗಿರ್ತಕ್ಕಂಥ ವೈಶಸ ಅನ್ನ ನರಕ ಯಾಗದಿಂದಲೇ ಪ್ರಾಪ್ತವಾಗತ್ತೆ. ಅಂದರೆ ಅಭಕ್ತ ಅವನು, ಭಗವಂತನಲ್ಲಿ ಭಕ್ತಿ ಇಲ್ಲ, ಡಾಂಬಿಕತೆಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ. ಯಜ್ಞ ಯಾಗಾದಿಗಳು ಸುಕರ್ಮಾಪಿನ ಸಂಶಯ, ಅವೆಲ್ಲ ಸುಕರ್ಮಗಳೇ, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ. ಆದರೆ ಅಭಕ್ತನಾಗಿದ್ದರಿಂದ ನಿರಯಂ ಯಾಂತಿ, ಆದ್ದರಿಂದ ಆ ವೈಶಸ ನರಕವನ್ನು ಯಾಗವನ್ನು ಮಾಡಿದರೂ ಕೂಡ ಅವನಿಗೆ ಆ ನರಕ ಅನ್ನೋದು ಪ್ರಾಪ್ತಿ ಆಗ್ತಾ ಇದೆ. ಕಾರಣ ಹರಿಸ್ಮರಣೆ ರಹಿತವಾಗಿರ್ತಕ್ಕಂಥ ಯಜ್ಞ. ಅದೇ ಭಗವಂತನ ಪಾದಕಮಲವನ್ನು ಅನವರ್ತ ಸ್ತೋತ್ರ ಮಾಡ್ತಕ್ಕಂಥ ದೇವತೆಗಳು ಅಸುರಾವೇಶದಿಂದ ಅಕಸ್ಮಾತ್ ಏನಾರು ನಿಷಿದ್ಧ ಕರ್ಮ ಅಥವಾ ವಿಕರ್ಮವನ್ನು ಮಾಡಿದರೂ ಕೂಡ ಭಗವಂತನ ಸ್ಮರಣಾದಿಗಳನ್ನು ಮಾಡಿದ್ರಿಂದ ಭಗವಂತ ಆ ಪಾಪವನ್ನು ಆವಿಷ್ಟನಾಗಿರ್ತಕ್ಕಂಥ ಆ ಅಸುರನಿಗೆ ಕೊಡ್ತಾನೆ. ಶಿಶುಪಾಲ 100ಕ್ಕೂ ಹೆಚ್ಚು ಪಾಪ ಮಾಡಿದ್ರೆ ಅವನಲ್ಲಿ ಆವಿಷ್ಟನಾಗಿರ್ತಕ್ಕಂಥ ಹಿರಣ್ಯಕಶಿಪು ಅನ್ನೋ ದೈತ್ಯನಿಗೆ ಅವುಗಳನ್ನು ಭಗವಂತ ಕೊಟ್ಟ ಅಂಥೇಳಿ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಹಾಗೆ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ, ಯಾರು ನಿರಂತರವಾಗಿ ಸ್ಮರಣಾದಿಗಳನ್ನು ಮಾಡ್ತಾರೋ ಅಂತಹವರು ಏನೇ ಅಪರಾಧಗಳನ್ನು ಉದ್ದೇಶಪೂರ್ವಕವಾಗಿ ಅಲ್ಲ, ಅಜ್ಞಾತವಾಗಿ ಅಥವಾ ಜೀವದ್ವಯ ಆವೇಶ ನಿಮಿತ್ತ ಅಥವಾ ಪ್ರಾರಬ್ಧ ಕರ್ಮ ನಿಮಿತ್ತ ಅಥವಾ ಅಪರಿಹಾರ್ಯ ಕೈಮೀರಿ ಹೋಗಿದೆ ತಪ್ಪಿಸ್ಲಿಕ್ಕಾಗಿಲ್ಲ ಈ ಕಾರಣದಿಂದ ಅಕಸ್ಮಾತ್ ಏನಾದರೂ ಅಲ್ಲಿ ಲೋಪದೋಷಗಳಾದರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿದ್ರಿಂದ ಆ ದೋಷವನ್ನು ಪರಿಹಾರ ಮಾಡ್ತಾನೆ ಭಗವಂತ. ಅದಕ್ಕೆ ಆ ದೃಷ್ಟಾಂತವನ್ನು ಕೊಟ್ಟರು. ಹೃದಯದಿಂದಲೇ ಅವನು ಅಶುದ್ಧಿ ಜೀವ ಆಗಿದ್ದರೆ ಮಧ್ಯ ಬಾಂಡವ ದೇವ ನದಿಯೊಳಗೆ ಗಂಗಾನದಿಯಲ್ಲೂ ಆ ಬಾಂಡವನ್ನು ಮಧ್ಯ ತುಂಬಿರ್ತಕ್ಕಂಥ ಆ ಬಾಂಡವನ್ನು ಅಂದರೆ ಗಡಿಗೆಯನ್ನು ಅಥವಾ ಕೊಡವನ್ನು ತೊಳೆದರೂ ಕೂಡ ಯಾವತ್ತೂ ಅದು ಶುದ್ಧವಾಗೋದೇ ಇಲ್ಲ. ಕಾರಣ ಹರಿಸ್ಮರಣ ರಹಿತವಾಗಿರ್ತಕ್ಕಂಥ ಯಜ್ಞಾದಿಗಳು ಹೇಗೋ ಹಾಗೆ ವ್ಯರ್ಥ ಆಗತ್ತೆ ಅನ್ನೋದು ತೋರಿಸ್ತಾರೆ.